ಸಿರಿ ತಂದು ಸಿಂಧು ಬೀನೋಳಿಟ್ಟು ಚಂದ್ರಜಿ ಕಡೆದು ಅಮೃತ ತೆಗೆದು ಇದು ಮುಖಿನಿ ಬಡಿದೆಂದು ಕೊಟ್ಟರೆ ಇದು ಮುಖಿನಿ ಬಡಿದೆಂದು ಕೊಟ್ಟರೆ ಚಂದನಗಳ ಮಾಡಿ ದೈತ್ಯದ ವಂಚಿಸಿದ ಹೆಣ್ಣರು ಕಾಲೆಲ್ಲಿ ಕಾಣಿರು ಕುಂತಕಾರಿ ಕಾಣಿರೋ ಇಂಥ ಹೆಣ್ಣರು ಕಾಲೆಲ್ಲಿ ಕಾಣಿರು ಇಂಥ ಹೆಣ್ಣರು ಕಾಲೆಲ್ಲಿ ಕಾಣಿರು ವಿಶ್ವಾಸದಿಂದಲಿ ಅಸುರಗೆ ಬರವಿತ್ತು ತ್ರಿಶೂಲಧರ ಓಡಿ ಬಳಲುತ್ತಿದೆ ವಿಶ್ವಾಸದಿಂದಲಿ ಅಸುರಗೆ ಬರವಿತ್ತು ತ್ರಿಶೂಲಧರ ಓಡಿ ಬಳಲುತ್ತಿದೆ ನಸುನ ಗುತ್ತಲಿ ಬಂದು ಭಸ್ಮಾಸುರನಿಗೆ ನಸುನ ಗುತ್ತಲಿ ಬಂದು ಭಸ್ಮಾಸುರನಿಗೆ ಭೋಗದಾಸೆಯ ತೋರಿ ಭಸ್ಮ ಹೆಣ್ಣನು ಕಾಲೆಲ್ಲಿ ಕಾಣಿರು ಕುಂತಕಾರಿ ಕಾಣಿರೋ ಇಂಥ ಹೆಣ್ಣನು ಕಾಲೆಲ್ಲಿ ಕಾಣಿರು ಸುಧೆಯೊಳಗೆ ಹೆಣ್ಣು ಹೊಸಗೆಯಾಗದ ಮುನ್ನ ಬಸಿರಲಿ ಬ್ರಹ್ಮನ ಪಡೆದ ಬಳಿವಳು ವಸುಧೆಯೊಳಗೆ ಹೆಣ್ಣು ಹೊಸಗೆಯಾಗದ ಮುನ್ನ ಬಸಿರಲಿ ಬ್ರಹ್ಮನ ಪಡೆದ ಬಳಿವಳು ಕುಸುಮನಾಭ ಶ್ರೀ ಪುರಂದರ ವಿಠಲನ ಕುಸುಮನಾಭ ಶ್ರೀ ಪುರಂದರ ವಿಠಲನ ಬೆಸರು ಪೊತ್ತಿಗಳು ಈ ಕೊಸಕಾಣಿಕೆ ಇಂಥ ಹೆಣ್ಣನು ಕಾಲೆಲ್ಲಿ ಕಾಣಿರು ಕುಂತಕಾರಿ ಕಾಣಿರೋ ಇಂಥ ಹೆಣ್ಣನು ಕಾಲೆಲ್ಲಿ ಕಾಣಿರು ಕುಂತಕ